ತಾಯಿ ಬ್ರಹ್ಮಸ್ತುತಿಯನ್ನು ಕೊಡುತ್ತಾಯಿ, ಬ್ರಹ್ಮಸ್ತುತಿಯನ್ನು ಕೊಡುತ್ತಾಯಿ. ಇದುವರೆಗೂ ಅರಕಲಗೂಡು ತಾಲೂಕು ರಂಗಾಪುರ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬಂದಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಎಲ್ಲ ಕೇಳುಗರಿಗೂ ರೈತ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಸಾಧ್ಯತೆಗಳು ಹಾಗೂ ಅನುಕೂಲಗಳ ಕುರಿತು ಹಾಸನದ ರೈತ ಮಹಿಳೆ ಹಾಗೂ ಯುವ ಉದ್ಯಮಿ ಇಆರ್ ಶ್ವೇತಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳುವಿರಿ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಸಾಧ್ಯತೆಗಳು ಹಾಗೂ ಅನುಕೂಲ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಕೃಷಿಕರ ಒಂದು ದೂರು ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಕಷ್ಟಪಟ್ಟು ನಾವು ಬೆಳಿತೀವಿ, ಸಾಕಷ್ಟು ಬಂಡವಾಳವನ್ನು ಹಾಕ್ತೀವಿ, ಖರ್ಚು ಮಾಡ್ತೀವಿ, ಆದರೆ ನಮಗೆ ಒಂದು ಒಳ್ಳೆಯ ಬೆಲೆ ಸಿಗೋದಿಲ್ಲ ಅನ್ನುವಂಥದ್ದು. ಯಾವಾಗಲೂ ಕೂಡ ಯಾವುದೇ ಕಚ್ಚಾ ಉತ್ಪನ್ನಗಳು ಅಂತೇಳಿ ಏನಿರುತ್ತೋ ಅದಕ್ಕೆ ಒಳ್ಳೆಯ ಬೆಲೆ ಅನ್ನುವಂಥದ್ದು ಬಹಳ ಕಡಿಮೆ, ಹೆಚ್ಚು ಒಳ್ಳೆಯ ಬೆಲೆ ಅನ್ನುವಂಥದ್ದು ಸಿಗೋದಿಲ್ಲ. ಇನ್ನೂ ಒಳ್ಳೆಯ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ನಾವೊಂದಷ್ಟು ಮೌಲ್ಯವರ್ಧನೆಯನ್ನ ಮಾಡಿದಾಗ ಅದರ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಕೃಷಿಕರಾಗಬಹುದು ಅಥವಾ ಮೌಲ್ಯವರ್ಧನೆಯನ್ನ ಮಾಡಿರುವಂತಹವರಾಗಬಹುದು, ಅವರಿಗೆ ಹೆಚ್ಚು ಬೆಲೆಯನ್ನ ಪಡೆಯಲಿಕ್ಕೆ ಮೌಲ್ಯವರ್ಧನೆ ಅನ್ನುವಂಥದ್ದು ಆಧಾರವಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಬೆಳೀತಕ್ಕಂತಹ ಪದಾರ್ಥಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಉತ್ಪನ್ನಗಳನ್ನ ಮೌಲ್ಯವರ್ಧನೆಯನ್ನ ಮಾಡಿ ಮಾರಾಟ ಮಾಡಿದಾಗ ನಮಗೆ ಹೆಚ್ಚು ಬೆಲೆ ಅಥವಾ ನಾವು ಏನೊಂದು ಯೋಗ್ಯವಾದಂತಹ ಬೆಲೆ ಅಂತ ಹೇಳಿ ಕರಿತೇವೋ ಆ ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡಿದಂಥವರು ನಮ್ಮ ಹಾಸನದ ರೈತ ಮಹಿಳೆ ಹಾಗೂ ಯುವ ಉದ್ಯಮಿ ಇಆರ್ ಶ್ವೇತಾ ಮಂಜುನಾಥ್ ಅವರು. ಶ್ವೇತಾ ಮಂಜುನಾಥ್ ಅವರು ಮೂಲಭೂತವಾಗಿ ಕೃಷಿ ಕುಟುಂಬದಿಂದ ಬಂದಂತಹವರು. ತಾವು ಬೆಳೆದಂತಹ ಪದಾರ್ಥಗಳಿಗೆ ಯಾವಾಗ ಯೋಗ್ಯವಾದಂತಹ ಬೆಲೆ ಸಿಗೋದಿಲ್ಲ ಅಂತ ಹೇಳಿ ಗೊತ್ತಾಯ್ತೋ ಆವಾಗಿನಿಂದ ಅವುಗಳ ಮೌಲ್ಯವರ್ಧನೆಯನ್ನ ಮಾಡಲಿಕ್ಕೆ ಮುಂದಾದಂಥವರು. ಕೃಷಿ ಉತ್ಪನ್ನಗಳಿಗೆ ಯಾವಾಗಲೂ ಕೂಡ ಒಂದೇ ತರದ ಬೆಲೆ ಅನ್ನುವಂಥದ್ದು ಇರೋದಿಲ್ಲ, ಅದು ಏರಿಳಿತ ಆಗ್ತಾ ಇರುತ್ತೆ. ಅತ್ಯಂತ ಕಡಿಮೆ ಬೆಲೆ ಸಿಕ್ತಂತಹ ಸಂದರ್ಭದಲ್ಲಿ ಬಹಳ ಬೇಸರ ಆಗುತ್ತೆ, ಕೃಷಿ ಬೇಡ ಅಂತ ಅನ್ಸುತ್ತೆ. ಅಂತಹ ಸಂದರ್ಭದಲ್ಲಿ ಆ ಉತ್ಪನ್ನಗಳನ್ನ ಇಟ್ಟುಕೊಂಡು ನಾವು ಮೌಲ್ಯವರ್ಧನೆಯನ್ನ ಮಾಡಿ ಯಾವಾಗ ಸಾಧ್ಯ ಆಗುತ್ತೋ ಅಥವಾ ಯಾವಾಗ ಹೆಚ್ಚು ಬೆಲೆ ಬರುತ್ತೋ ಅಂತಹ ಸಂದರ್ಭದಲ್ಲಿ ಮಾರಾಟ ಮಾಡಿದರೆ ಕೃಷಿ ಅನ್ನುವಂಥದ್ದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥದ್ದನ್ನ ತೋರಿಸಿರುವಂತಹವರು. ಈ ನಿಟ್ಟಿನಲ್ಲಿ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಸಾಧ್ಯತೆಗಳು ಹೇಗಿದ್ದಾವೆ, ಏನೆಲ್ಲ ಅನುಕೂಲಗಳನ್ನು ಅವರು ಮಾಡಿಕೊಂಡಿದ್ದಾರೆ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಏನೆಲ್ಲ ಅನುಭವಗಳು ಅವರಿಗೆ ದೊರೆತಿದೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶ್ವೇತಾ ಮಂಜುನಾಥ್ ಅವರು ಇದ್ದಾರೆ. ನಮಸ್ಕಾರ ಶ್ವೇತಾ ಮಂಜುನಾಥ್ ಅವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಒಂದಷ್ಟು ಹೇಳಿ ಅಂತ ಅಂದ್ರೆ, ಏನ್ ವಿದ್ಯಾಭ್ಯಾಸ ಮಾಡಿದ್ರಿ, ಯಾವಾಗ್ಲಿಂದ ಕೃಷಿ ಮಾಡ್ತಿದ್ರಿ? ನಾ ಮೂಲತಃ ಹೊಳೆ ನರಸೀಪುರ, ನಮ್ಮ ತಂದೆ ರೇವಣ್ಣಸ್ವಾಮಿ, ತಾಯಿ ನಾಗರತ್ನ ಅಂತ ಹೇಳಿ, ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಮೂಲ ಬಂದು ಕೃಷಿ ಕುಟುಂಬನೇ,

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6 ಗಂಟೆ. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ. ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಗಾನಾಂತರಂಗ ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಿವಕುಮಾರ್. 6:51 ಕೆಲವು ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಾ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 9:00 ಯುವ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆಯಲ್ಲಿ ಊರ್ವಶಿ ಪ್ರಶಸ್ತಿ ವಿಜೇತೆ ಧಾರವಾಡದ ವರ್ಷಿಣಿ ರಾನಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆಯಲ್ಲಿ ಊರ್ವಶಿ ಪ್ರಶಸ್ತಿ ವಿಜೇತೆ ಧಾರವಾಡದ ವರ್ಷಿಣಿ ರಾಮಡಗಿ ಅವರೊಂದಿಗಿನ ಸಂದರ್ಶನ ಇಂದು ರಾತ್ರಿ 9:00 ಯುವ ಕಾರ್ಯಕ್ರಮದಲ್ಲಿ. ಇವರನ್ನ ಸಂದರ್ಶಿಸಲಿದ್ದಾರೆ ಮಾಯಾರಾಮನ್. 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಬ್ರಿಜ್ ಭೂಷಣ್ ಗೋಸ್ವಾಮಿ ಅವರಿಂದ ದ್ರುಪದ್ ದಮಾರ್ ವಾದನವನ್ನು ಕೇಳಲಿದ್ದೀರಾ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಸರಿಯಾಗಿ ಎಂಎ ವೆಂಕಟರಾಮ್ ಅವರ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:20 ಸ್ತುತಿ ಮಲ್ಲಿಕ. 6:45